ಅದನ್ನ ನಾವು ವೈಜ್ಞಾನಿಕವಾಗಿ ತಳಿ ಅಭಿವೃದ್ಧಿ ಮಾಡಿ ಅದನ್ನ ನಾಟಿ ಮಾಡಿ ಮತ್ತೆ ಅದಕ್ಕೆ ಬೇಕಾದಂತ ಎಲ್ಲ ಉಪಚಾರ ಮಾಡ್ಕೋಂತ ಇವತ್ತು ರೈತರು ಬೆಳೀತಾ ಇದ್ದಾರೆ. ಹಾಗಾಗಿ ಆ ಬೆಳೆ ಬಗ್ಗೆ ಸ್ವಲ್ಪ ಸ್ಥೂಲವಾಗಿ ಪರಿಚಯ ಮಾಡಿಕೊಡ್ತೇನೆ. ಗೇರು ಹೇಳಬೇಕು ಅಂತಂದ್ರೆ ಇದನ್ನು ನಾವು ಗೇರು ಅಂತಾನು ಹೇಳ್ತಾರೆ, ಮತ್ತೆ ಗೋಡಂಬಿ ಅಂತಾನು ಕೂಡ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿದೆ, ಗೋಡಂಬಿ ಅಂತಾನು ಕೂಡ ಇದಕ್ಕೆ ಹೇಳ್ತಾರೆ. ಇದು ನಮ್ಮ ದೇಶದ ಬೆಳೆ ಅಲ್ಲ, ಇದು ಇದು ಆಕ್ಚುಲಿ ಬ್ರೆಜಿಲ್ ದೇಶದ ಬೆಳೆ. ಇದನ್ನ ಸುಮಾರು 500 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಅರಣ್ಯೀಕರಣಕ್ಕಾಗಿ ಅಥವಾ ನಮ್ಮ ದೇಶದ ಮಣ್ಣಿನ ಸವಕಳಿಯನ್ನ ತಡೆಯೋದಕ್ಕೋಸ್ಕರ ಇದನ್ನು ನಮ್ಮ ದೇಶದಲ್ಲಿ ಪರಿಚಯ ಮಾಡಲಾಗಿತ್ತು. ಮತ್ತೊಂದು ಮೂಲ ಹೇಳುತ್ತೆ, ಇದು ಪೋರ್ಚುಗೀಸರ ಮೂಲಕನೂ ಕೂಡ ಗೋವಾದಿಂದನೂ ಕೂಡ ನಮ್ಮ ದೇಶಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಕೂಡ ಉದಾಹರಣೆಗಳಿದ್ದಾವೆ. ನೀವು ನೋಡಿರ್ಬೋದು ಗೇರು ಬೆಳೆಯನ್ನ ಈಗ ಎಲ್ಲಾ ಕಡೆನೂ ಕರಾವಳಿ ಭಾಗದಲ್ಲಿ ಸಾಕಷ್ಟು ಇದೆ. ಎಲ್ಲಿ ನಿಮಗೆ ಗೇರು ಅಂದ ತಕ್ಷಣ ಮೊಟ್ಟ ಮೊದಲು ಹೊಳೆಯೋದು ಅಂತಂದ್ರೆ ಎಲ್ಲೆಲ್ಲಿ ಸಮುದ್ರದ ಇದನ್ನು ಸಮುದ್ರ ತೀರದಲ್ಲಿ ಎಲ್ಲ ಗೇರು ಇದೆ ಅಂತ ಹೇಳಿ ಅನ್ಕೊಂತಿದ್ರು. ಮತ್ತೆ ಘಟ್ಟ ಪ್ರದೇಶದಲ್ಲಿ ಅಂತಂದ್ರೆ ಉತ್ತರ ಕನ್ನಡ ಆಗಿರ್ಬೋದು, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಸ್ವಲ್ಪ ಭಾಗದಲ್ಲಿದೆ, ಮತ್ತೆ ಅದೇ ತರನಾಗಿ ಚಿಂತಾಮಣಿ, ಕೋಲಾರ ಭಾಗದಲ್ಲೂ ಕೂಡ ಇದೆ. ಬಟ್ ಆದ್ರೆ ಏನಾಗ್ತಿದೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಗೇರು ಅತಿ ಹೆಚ್ಚು ವಾಣಿಜ್ಯ ವಿನಿಮಯವನ್ನ ಗಳಿಸ್ತಾ ಇದೆ. ಅಷ್ಟೇ ಅಲ್ಲ, ಗೇರಿಗಿರ್ತಕ್ಕಂತಹ ಬೇಡಿಕೆಯನ್ನು ನೋಡ್ಕೊಂಡ್ಬಿಟ್ಟು ಬಹಳಷ್ಟು ಕಡೆ ಅಂತಂದ್ರೆ ಎಲ್ಲಿ ನೀರು ಇಲ್ಲನೋ ಅಂತ ಕಡೆನಲ್ಲೂ ಕೂಡ ಇದನ್ನ ಪ್ರಮೋಟ್ ಮಾಡಲಾಗ್ತಾ ಇದೆ. ನಾವು ಮೊದಲು ಬರೀ ಉತ್ತರ ಕನ್ನಡ ಅಂತ ಅಷ್ಟೇ ಅನ್ಕೊಂತಾ ಇದ್ವಿ, ನಮ್ಮ ನೆರೆಯ ಜಿಲ್ಲೆಗಳಾದ ಈಗ ಹಾವೇರಿ ಆಗಿರ್ಬೋದು, ಗದಗ ಆಗಿರ್ಬೋದು, ಸುಮಾರಷ್ಟು ಹೆಕ್ಟರ್ ಪ್ರದೇಶಗಳು ಈಗ ಗೇರು ಬರ್ತಾ ಇದೆ. ಯಾವ ತರ ಅಂತಂದ್ರೆ ಮೊದಲೆಲ್ಲ ಮಾವು ಇತ್ತು, ಮಾವಿನಲ್ಲೂ ಕೂಡ ಅಂತರ್ಬೆಳೆಯಾಗಿ ಇಲ್ಲಿ ಗೇರನ್ನ ಅವರು ಬೆಳೀತಾ ಇದ್ದಾರೆ. ಈ ಇದರಿಂದ ನಮ್ಗೆ ತೋರಿಸುತ್ತೆ, ಮತ್ತೆ ರೈತರು ಕೂಡ ಅದು ಬಹುಬೇಗ ಆ ವಾತಾವರಣಕ್ಕೂ ಕೂಡ ಗೇರು ಹೊಂದಿಕೊಂಡಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಹೇಳ್ಬೋದು ಗೇರು ಕೂಡ ಒಂದು ಪ್ರಮುಖವಾದ ವಾಣಿಜ್ಯ ಬೆಳೆ ಅಂತಾನೆ ಕೂಡ ನಾವಿಲ್ಲಿ ಹೇಳ್ಬೇಕಾಗ್ತದೆ. ಮತ್ತೆ ಇದು ಇದಕ್ಕೂ ಕೂಡ ಮೊದಲೇ ಹೇಳ್ದಂಗೆ ಇದು ಅವೆಲ್ಲ ಬರ ಪ್ರದೇಶ, ಗದಗ ಅಂತ ನಾವು ಹೇಳಿದ್ರೆ ನಮ್ಗೆ ಅರ್ಥ ಮಾಡ್ಕೊಳ್ಬಹುದು ಏನು ಅಷ್ಟೊಂದು ನೀರಿಲ್ಲ, ಅಷ್ಟು ಕಡಿಮೆ ನೀರಿನಲ್ಲಿನೂ ಕೂಡ ಈ ಬೆಳೆನ ನಾವಿಲ್ಲಿ ಬೆಳಿಬಹುದು. ಅಂದ್ರೆ ಬಯಲುಸೀಮೆ, ಕರಾವಳಿ, ಮಲೆನಾಡು ಎಲ್ಲಾ ಕಡೆನೂ ಕೂಡ ಈ ಬೆಳೆ ಬರ್ತಾ ಇದೆ. ಸರಿ, ಸದ್ಯ ಪರಿಸ್ಥಿತಿನಲ್ಲಿ ತಳಿ ಮಾತ್ರ ಎಲ್ಲ ಕಡೆ ನಡೆಯುತ್ತೆ. ಹಾ, ತಳಿ ಇವಾಗ ಏನಾಗಿದೆ, ಬೇರೆ ಬೇರೆ ಕಡೆ ಇದೆ. ಉಳ್ಳಾಲಲ್ಲೂ ಕೂಡ ಉಳ್ಳಾಲ್ ವೆರೈಟಿ ಬರ್ತಾ ಇದೆ, ಮತ್ತೆ ಮಹಾರಾಷ್ಟ್ರದ ವೆಂಗುರ್ಲಾದಿಂದನೂ ಕೂಡ ವೆಂಗುರ್ಲಾ ಒಂದರಿಂದ ಹಿಡ್ಕೊಂಡ್ಬಿಟ್ಟು ಸಾಕಷ್ಟು ವೆರೈಟಿ ಇದೆ. ಬಟ್ ನಮ್ಮಲ್ಲಿ ವೆಂಗುರ್ಲಾ 4, ವೆಂಗುರ್ಲಾ 7 ತಳಿಗಳಿದಾವೆ. ಬಟ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ರೆ ಹಳೆ ಕಾಲದ ಸುಮಾರು 50-60 ವರ್ಷದ ಮರಗಳು ಇದಾವೆ. ಬಟ್ ಅದಕ್ಕೂ ಕೂಡ ಸುಮಾರಷ್ಟು ಕೀಟ ರೋಗಗಳ ಬಾಧೆ ಇದ್ದಿದ್ರಿಂದ ಅವು ಗಿಡ ಹೋಗ್ತಾ ಇದಾವೆ. ಪ್ರತಿ ವರ್ಷ ರೈತರು ಹೊಸ ಹೊಸ ಗಿಡಗಳನ್ನ ಹಾಕ್ತಾನು ಇದ್ದಾರೆ. ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಸ್ಪೆಷಲಿ ತೋಟಗಾರಿಕಾ ಇಲಾಖೆ, ಅರಣ್ಯ ಇಲಾಖೆಯಿಂದ ಕೂಡ ಇದಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ಅದೇ ತರನಾಗಿ ಡೈರೆಕ್ಟರೇಟ್ ಆಫ್ ಕ್ಯಾಶು ಅಂಡ್ ಕೊಕ್ಕೋ ಬೋರ್ಡ್ ಇದೆ ಕೊಚ್ಚಿಯಲ್ಲಿ. ಸೊ ಅವರೂ ಕೂಡ DCCD ಅಂತ ಹೇಳ್ತೇವೆ, ಡೈರೆಕ್ಟರೇಟ್ ಆಫ್ ಕ್ಯಾಶು ಅಂಡ್ ಕೊಕ್ಕೋ ಡೆವಲಪ್ಮೆಂಟ್ ಬೋರ್ಡ್ ಅಂತಿದೆ. ಅವರು ಕೂಡ ಸಾಕಷ್ಟು ಏರಿಯಾ ಎಕ್ಸ್ಪಾನ್ಷನ್ ಬಗ್ಗೆ, ಅದರ ಪ್ರದೇಶ ವಿಸ್ತರಣೆ ಕುರಿತಾಗಿ ಸಾಕಷ್ಟು ಗಮನ ಹರಿಸ್ತಾ ಇದ್ದಾರೆ. ಎಲ್ಲಾ ಕಡೆ ಇದ್ರ ಬಗ್ಗೆ ಮಾಹಿತಿಯನ್ನು ರೈತರಿಗೆ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಸೊ ಯಾವ ತರನಾಗಿ ಗೇರು ನಮ್ಮ ಆದಾಯವನ್ನು ಹೆಚ್ಚಿಸಬಹುದು ಅನ್ನೋದ್ರ ಕುರಿತಾಗಿ. ಸೊ ಹೀಗಾಗಿ ರೈತರಲ್ಲೂ ಕೂಡ ಈ ಬೆಳೆಗಳ ಬಗ್ಗೆ ಸಾಕಷ್ಟು ಒಲವಿದೆ. ಇಷ್ಟೆಲ್ಲ ನಾವು ನೋಡಿಕೊಂಡಾಗ ಅಲ್ಲಿ ಇಳುವರಿ ಅಷ್ಟೊಂದು ನಾವು ಅನ್ಕೊಂಡಷ್ಟು ಪ್ರಮಾಣದಲ್ಲಿ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದಿದೆ. ಅಂದ್ರೆ ವೈಜ್ಞಾನಿಕವಾಗಿ ನಾವು ಸಾಗುವಳಿ ಮಾಡ್ತಾ ಇಲ್ಲ ಅನ್ನೋ ಕಾರಣನೋ, ಅಥವಾ ಅಂತ ತಳಿ ನಮಗೆ ಸಿಗ್ತಾ ಇಲ್ಲ ಅಂತ ಕಾರಣನೋ, ಅಥವಾ ವಾತಾವರಣ ಕಾರಣನೋ ಏನು? ಅದೇ ಈಗ ಮೊದಲೇ ಹೇಳಿದ ಹಾಗೆ ಗೇರು ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಯಾಕೆ ಬಂತು, ಇಂಟ್ರೊಡಕ್ಷನ್ ಮಾಡಿದ್ರು, ಪರಿಚಯ ಮಾಡಿದ್ರು ಅಂತಂದ್ರೆ ಮಣ್ಣಿನ ಸವಕಳಿಗಾಗಿ ಅಲ್ಲಲ್ಲಿ ಎಲ್ಲಿ ಕೃಷಿಗೆ ಯೋಗ್ಯವಲ್ಲದ ಭೂಮಿನಲ್ಲೂ ಕೂಡ ಸಾಕಷ್ಟು ಬೆಟ್ಟದಲ್ಲಿ ಇದೆ. ಸೊ ಇದರ ಮ್ಯಾನೇಜ್ಮೆಂಟ್ ಅನ್ನ ಯಾರು ಮಾಡ್ತಾ ಇಲ್ಲ. ಬರೀ ಜಸ್ಟ್ ಮತ್ತೆ ಗವರ್ಮೆಂಟ್ ಅಡಿಯಲ್ಲೂ, ಸರ್ಕಾರದ ಅಡಿಯಲ್ಲೂ ಕೂಡ, DCCD ಅಡಿ ಅದರ ಅಡಿಯಲ್ಲೂ ಕೂಡ ಸಾಕಷ್ಟು ಗೇರು ಪ್ರದೇಶಗಳಿದಾವೆ. ಇದೇ ನಮ್ಮ ಉತ್ತರ ಕನ್ನಡ ಜಿಲ್ಲೆನಲ್ಲೇನೆ ನೋಡಿದ್ರೆ ಈ ಕುಮಟಾ ತಾಲೂಕ್ ಆಗಿರ್ಬೋದು, ಅಂಕೋಲಾ ತಾಲೂಕ್, ಸಾಕಷ್ಟು ಗೇರು ಪ್ರದೇಶ ಇದೆ. ಅಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಬ್ಬರಿಗೆ ಗುತ್ತಿಗೆಯನ್ನ ಅವರು ಕೊಡ್ತಾರೆ. ಅವರು ಗುತ್ತಿಗೆದಾರರು, ಅವರು ಕೀಟದ ಬಗ್ಗೆ ಆಗ್ಲಿ, ರೋಗದ ಬಗ್ಗೆ ಆಗ್ಲಿ, ಅಥವಾ ಗೊಬ್ಬರ ಹಾಕ್ಬೇಕು ಮಾಡ್ಬೇಕು ಅಷ್ಟೆಲ್ಲ ಕಾಳಜಿ ವಹಿಸೋದಿಲ್ಲ. ಅವ್ರು ಏನಿದ್ರು ಅಂತಂದ್ರೂ ಎಷ್ಟು ಕಾಯಿ ಬರ್ತದೆ, ಗೋಡಂಬಿ ಎಷ್ಟು ಕಾಯಿ ತೆಗಿಬಹುದು, ಅದನ್ನ ಕುರಿತಾಗೇನೆ ಅವರು ಕಾಳಜಿಯನ್ನು ವಹಿಸ್ತಾ ಇದಾರೆ. ಹೀಗಾಗಿನೂ ಕೂಡ ಆಕ್ಚುಲಿ ಇಳುವರಿ ಹೇಳ್ಬೇಕು ಅಂತಂದ್ರೆ ನಿರೀಕ್ಷಿತ ಇಳುವರಿ 2000 KG ಅಷ್ಟಿದೆ ಒಂದು ಹೆಕ್ಟರ್ಗೆ. ಬಟ್ ನಮ್ಮ ಉತ್ತರ ಕನ್ನಡದ ಇಳುವರಿನ ನೋಡಿದ್ರೆ 620 KG ಅಷ್ಟು ಇದೆ. ಸೊ ಇದಕ್ಕೂ ಕೂಡ ಹಲವಾರು ಕಾರಣಗಳನ್ನು ಕೂಡ ಹೇಳ್ತಾರೆ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಕಾರಣಗಳು ಹೇಳಿದ್ದು ನೋಡಿದ್ರೆ ಇದನ್ನ ಯೋಗ್ಯವಲ್ಲದ ಭೂಮಿಯಲ್ಲಿ ಅಥವಾ ಬಂಜರು ಭೂಮಿಯಲ್ಲಿ ಈ ಅಂದ್ರೆ ಈ ಬೆಳೆನ ನಾವು ಇಲ್ಲಿ ಬೆಳೀತಾ ಇದ್ದೀವಿ, ಇಳಿಜಾರು ಪ್ರದೇಶ ಆಗಿರ್ಬೋದು ಅಥವಾ ಗುಡ್ಡ ಪ್ರದೇಶದಲ್ಲಿ ಈ ಬೇಸಾಯ ಮಾಡಿದರೆ, ಮತ್ತೆ ಅದಕ್ಕೆ ಸೂಕ್ತವಾದಂತಹ ಪೋಷಕಾಂಶಗಳನ್ನು ಕೂಡ ಇದಕ್ಕೆ ಒದಗಿಸಿಲ್ಲ. ಮತ್ತೆ ಸುಧಾರಿತ ಬೇಸಾಯ ಪದ್ಧತಿಗಳು ಅದರಲ್ಲೂ ಕೂಡ ಇದನ್ನ ಅದೇ ನಾ ಇವಾಗಲೇ ಹೇಳಿದೆ, ಸುಧಾರಿತ ಬೇಸಾಯ ಪದ್ಧತಿಗಳು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಬೇಕು, ನೀರು ಬೇಕು, ನೀರಿನ ಅವಶ್ಯಕತೆ ಇರುತ್ತೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅದನ್ನೇನು ಕೂಡ ಮಾಡಿರಂಗಿಲ್ಲ. ಮತ್ತೆ ಅಷ್ಟೇ ಅಲ್ಲದೆ ಇದಕ್ಕೆ ಸುಮಾರಷ್ಟು ಪ್ರಮುಖವಾದ ಕೀಟಗಳು ಅಂತಿದ್ದಾವೆ. ಟೀ ಸೊಳ್ಳೆ ಅಂತ ಹೇಳ್ತೀವಿ, ಟೀ ಮಾಸ್ಕಿಟೋ ಬಗ್ ಅಂತ ನಾವು ಕರಿತೀವಿ, ಅಥವಾ ಕಾಂಡ ಕೊರಕ, ಇದು ಒಂದು ಪ್ರಮುಖವಾದ ಕೀಟ. ಇದಕ್ಕೆ ಶಾರ್ಟ್ ಫಾರ್ಮ್ ಅಲ್ಲಿ ಇಂಗ್ಲಿಷ್ ಅಲ್ಲಿ CSRB ಅಂತ ಹೇಳ್ತೀವಿ, ಕ್ಯಾಶ್ಯೂ ಸ್ಟೆಮ್ ಅಂಡ್ ರೂಟ್ ಬೋರರ್ ಅಂತ ಹೇಳ್ತೀವಿ. ಮತ್ತೆ ಸುಮಾರಷ್ಟು ರೋಗಗಳು ಇದಕ್ಕೆ ಬರ್ತವೆ, ರೆಂಬೆ ಅಥವಾ ಕೊಂಬೆ ಒಣಗುವುದಾಗಿರ್ಬೋದು, ಕಪ್ಪು ಕೊಳೆ ರೋಗ. ಇದ್ರ ಬಗ್ಗೆನೂ ಕೂಡ ರೈತರು ಯಾರು ಅಷ್ಟು ಗಮನ ಹರಿಸೋದಿಲ್ಲ. ಯಾಕಂತಂದ್ರೆ ಈಗ ನಮ್ಮ ಜಿಲ್ಲೆನಲ್ಲಿ ನೀವು ನೋಡಬಹುದು ಎಲ್ಲಾ ಕಡೆ ಈಗ ಗೇರಿಂದ ಹೂ ಬಿಡ್ತಾ ಇದೆ, ಕಸ್ತ್ರ ಅಂತ ಹೇಳ್ತಾರೆ ಇಲ್ಲೆಲ್ಲ. ಸೊ ಎಲ್ಲಾ ಕಡೆ ಹೂ ಬಿಡ್ತಾ ಇದೆ, ಬಟ್ ಯಾರೂ ಕೂಡ ಇದು ಚಿಗುರು ಬರೋ ಟೈಮಲ್ಲಾಗ್ಲಿ, ಹೂ ಬರೋ ಟೈಮಲ್ಲಾಗ್ಲಿ, ಕಾಯಿ ಕಚ್ಚೋ ಟೈಮಲ್ಲಾಗ್ಲಿ ಏನು ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ಅನುಸರಿಸೋದಿಲ್ಲ. ಏನು ತಮಗೆ ಬೆಳೆ ಬರ್ತದೋ ಅಷ್ಟು ಬೆಳೆಯಿಂದ ಅವರು ತೃಪ್ತಿ ಕಂಡುಕೊಂಡಿದ್ದಾರೆ. ಬಟ್ ಇದ್ರ ಹೊರತಾಗಿನೂ ಕೂಡ ಇನ್ನೂ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು ಅಂತ ಇಲ್ಲಿ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಸರಿಯಾದಂತ ಸಮರ್ಪಕವಾದಂತ ನಮ್ಮ ಬೇಸಾಯ ಕ್ರಮಗಳನ್ನ ಅನುಸರಿಸಿದ್ರೆ ಇಲ್ಲಿ ನಾವು ಈಗ ಎಷ್ಟು ಮಾಡ್ತಾ ಇದ್ವಿ ಅದ್ರ ಡಬಲ್ ಆದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್. ಈಗ ಪ್ರಮುಖವಾಗಿ ನೀವು ಹೇಳ್ತಾ ಇದ್ರೆ ಇಲ್ಲಿ ಟೀ ಸೊಳ್ಳೆ ಅಂತೇಳಿ, ಅದು ಯಾವ ಕಾಲದಲ್ಲಿ ಬರುತ್ತೆ ಮತ್ತು ಹೇಗೆ ಅದನ್ನು ನಿಯಂತ್ರಿಸೋದು? ಟೀ ಸೊಳ್ಳೆ ಇದಕ್ಕೆ ನಾವು ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಇದ್ರ ಹೆಸರು ಹೆಲೋಪೆಲ್ಟಿಸ್ ಅಂತ ಹೇಳ್ತೀವಿ. ಇದರಲ್ಲಿ ಎರಡ್ ಮೂರು ತರದ ಸ್ಪೀಶೀಸ್ ಅಥವಾ ಪ್ರಭೇದಗಳು ನಮ್ಮಲ್ಲಿ ಬರ್ತವೆ. ಹೆಲೋಪೆಲ್ಟಿಸ್ ಆಂಟೋನಿ ಅಂತಿದೆ, ಹೆಲೋಪೆಲ್ಟಿಸ್ ಬ್ರಾಡಿ ಅಂತ ಇದೆ. ಇವೆಲ್ಲ ನಮ್ಮ ಗೇರು ಪರಿಸರದಲ್ಲಿ ಅಂದ್ರೆ ನಮ್ಮ ಸಂಶೋಧನೆಗಳಿಂದ ಕಂಡು ಬಂದಿದ್ದೇನಪ್ಪಾ ಅಂದ್ರೆ ಇವೆರಡು ಪ್ರಭೇದಗಳು ನಮ್ಮ ಪರಿಸರದಲ್ಲಿ ಇದೆ ಅಂತಾನೆ ನಾವಿಲ್ಲಿ ಹೇಳ್ಬೋದು. ಇದು ಒಂದು ತಿಗಣೆ ಜಾತಿಗೆ ಸೇರಿದ ಕೀಟ ಇದು. ಇದು ಹೆಮಿಪ್ಟೆರಾ ಅಂತ ಹೇಳ್ಬಿಟ್ಟು ಒಂದು ಆರ್ಡರ್ಗೆ ಸೇರುತ್ತೆ. ಸೊ ಇದು ಏನ್ ಮಾಡುತ್ತಪ್ಪ ಅಂತಂದ್ರೆ ರಸವನ್ನ ಅದು ಹೀರುತ್ತದೆ. ಇದರಲ್ಲಿ ಕೋಶಾವಸ್ಥೆ ಅಂತ ಇರಲ್ಲ. ಈಗ ಚಿಟ್ಟೆ ಅಥವಾ ಪತಂಗನ ನೋಡಿದ್ರೆ ಮೊಟ್ಟೆಯಿಂದ ಮರಿಹುಳು, ಮರಿಯಿಂದ ಕೋಶ, ಕೋಶದಿಂದ ಮತ್ತೆ ಪತಂಗ ಅಥವಾ ಚಿಟ್ಟೆ ಇರುತ್ತೆ. ಇಲ್ಲಿ ಹಂಗಲ್ಲ, ಮೊಟ್ಟೆಯಿಂದ ಮರಿಹುಳು ಇರುತ್ತೆ, ಅದು ನೋಡಕ್ಕೆ ನೆಕ್ಸ್ಟ್ ಕೋಶಾವಸ್ಥೆ ಇಲ್ಲ, ನೆಕ್ಸ್ಟ್ ಪ್ರೌಢ ಕೀಟನ ಇರುತ್ತೆ. ಎರಡೂ ಕೂಡ ಮರಿಹುಳ ಆಗಿರ್ಬೋದು ಅಥವಾ ಪ್ರೌಢ ಕೀಟ. ಮರಿಹುಳಕ್ಕೆ ನಾವಿಲ್ಲಿ ಅಪ್ಸರೆ ಅಂತ ಕೂಡ ಕರಿತೇವೆ, ನಿಂಫ್ ಅಂತ ಹೇಳ್ತೀವಿ. ಸೊ ಮರಿಹುಳು ಮತ್ತೆ ಪ್ರೌಢ ಕೀಟ ಎರಡೂ ಏನ್ ಮಾಡ್ತವಪ್ಪ ಅಂತಂದ್ರೆ ಇವು ರಸವನ್ನು ಹೀರ್ತವೆ. ರಸವನ್ನವ ಹೀರೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಸಾಕಷ್ಟು ಇಳುವರಿಯಲ್ಲಿ ಕುಂಠಿತ ಆಗ್ತಾ ಇದೆ. ಹೇಳಬೇಕು ಅಂತಂದ್ರೆ ಸುಮಾರು 10-60% ಅಷ್ಟು ಕೂಡ ಈ ಬರೀ ಟೀ ಸೊಳ್ಳೆ ಒಂದನೇ ನಮಗೆ ಹಾನಿ ಉಂಟಾಗ್ತಾ ಇದೆ. ಇದು ಬರೀ ದೊಡ್ಡ ಮರಗಳನ್ನಷ್ಟೇ ಅಲ್ಲ, ಸಸಿ ಮತ್ತೆ ಕಸಿ ಗಿಡಗಳನ್ನು ಕೂಡ ಅದು ಬಾಸುತ್ತೆ. ಮತ್ತೆ ಈ ಟೀ ಸೊಳ್ಳೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಹೇಳಬೇಕು ಅಂತಂದ್ರೆ ಮೂರು ಹಂತದಲ್ಲಿ, ಅಂದ್ರೆ ಯಾವಾಗ ಗಿಡ ಚಿಗುರು ಬಿಡ್ತಾ ಇರ್ತದೋ ಚಿಗುರನ್ನು ಕೂಡ ಇದು ಹಾನಿ ಮಾಡ್ತದೆ. ಅಷ್ಟೇ ಅಲ್ಲ, ಇದು ಹೂ ಗೊಂಚಲನ್ನು ಕೂಡ ಹಾನಿ ಮಾಡ್ತದೆ, ಎಳೆ ಕಾಯಿಗಳ ಮೇಲೂ ಕೂಡ ಇದು ಹಾನಿ ಮಾಡ್ತದೆ. ಇವೆಲ್ಲ ಎಳೆ ಬೀಜಗಳಿಂದ ಅವು ರಸವನ್ನದು ಹೀರ್ತದೆ. ಮತ್ತೆ ಯೂಶುವಲಿ ಈ ಕೀಟದ ಬಾಧೆ ಮುಂಗಾರು ಮಳೆ ನಿಂತ ನಂತರ ಆ ಟೈಮಲ್ಲೇ ಸ್ಟಾರ್ಟ್ ಆಗುತ್ತೆ ನಮ್ಗೆ ನಮ್ಮಲ್ಲಿ ಇವಾಗ ಸೆಪ್ಟೆಂಬರ್ ತಿಂಗಳಿನಲ್ಲಿ. ಅವಾಗ ಯಾವಾಗ ಅದು ಹೊಸ ಚಿಗುರು ಪ್ರಾರಂಭವಾಗ್ತದೋ ಹೂ ಗೊಂಚಲು, ಆ ಟೈಮಲ್ಲಿ ಇದರ ಪ್ರಮಾಣ ಬಹಳಷ್ಟು ಹೆಚ್ಚಿನ ಸಂಖ್ಯೆನಲ್ಲಿ ಅಂದ್ರೆ ಗರಿಷ್ಠ ಸಂಖ್ಯೆಗೆ ತಲುಪುತ್ತೆ. ನೆಕ್ಸ್ಟ್ ಅದು ಕಾಯಿ ಕಟ್ಟೋ ಟೈಮಲ್ಲಿಗೆ ಸ್ವಲ್ಪ ಅದು ಕಡಿಮೆ ಆಗ್ತದೆ. ಮತ್ತೆ ಏನಾಗುತ್ತಪ್ಪ ಅಂದ್ರೆ ಇದು ಎಲ್ಲಿ ಕೀಟ ಅದು ರಸವನ್ನ ಹೀರಿರುತ್ತೋ ಅಲ್ಲೆಲ್ಲ ಅಂಗಾಂಶಗಳು ಅವು ಸತ್ತು ಹೋಗಿ ಒಂಥರ ಕಂದು ಬಣ್ಣದ ಚುಕ್ಕೆ ಆಗುತ್ತೆ. ಒಂದೊಂದು ಚುಕ್ಕೆ ಸೇರ್ಕೊಂಡ್ಬಿಟ್ಟು ಅದೇನಾಗುತ್ತೆ, ಕ್ರಮೇಣವಾಗಿ ದೊಡ್ಡ ಚಿಕ್ಕೆಯಾಗಿ ಆಮೇಲೆ ಇಡೀ ಸುಳಿ ಅಥವಾ ಹೂಗೊಂಚಲು ಒಣಗಿ ಹೋಗುವಂತ ಸಾಧ್ಯತೆಗಳು ಸಾಕಷ್ಟಿದಾವೆ. ಮತ್ತೇನಾದ್ರೂ ಈ ಕಾಯಿ ಕಟ್ಟೋ ಹಂತದಲ್ಲಿ ಈ ಕೀಟದ ಬಾಧೆ ಏನಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು ಅಥವಾ ನಾವೇನಾದ್ರೂ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತಂದ್ರೆ ಆ ಸಂದರ್ಭದಲ್ಲೂ ಕೂಡ ಎಳೆ ಕಾಯಿಗಳು ಬಲಿಯೋದಕ್ಕಿಂತ ಮುಂಚೆನೆ ಅವು ಬಿದ್ದೋಗುವಂತ ಸಾಧ್ಯತೆಗಳು ಸಾಕಷ್ಟಿದಾವೆ. ಅಷ್ಟೇ ಅಲ್ಲ, ಈ ಕೀಟದ ಹಾನಿ ತೀವ್ರತೆ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಒಂದು ಮರಿ ಕೀಟ ಸುಮಾರು 3-4 ದಿನಗಳಲ್ಲಿ ಒಂದು ಹೊಸ ಕುಡಿನ ಅಥವಾ ಹೂಗೊಂಚಲನ್ನ ನಾಶಪಡಿಸುವಂತಹ ಸಾಮರ್ಥ್ಯವನ್ನ ಅದು ಹೊಂದಿದೆ. ಸಾಮಾನ್ಯವಾಗಿ ಯಾವಾಗ ಈ ಕೀಟದ ಹಾವಳಿ ಜಾಸ್ತಿ ಇರ್ತದಪ್ಪ ಅಂತಂದ್ರೆ ನವೆಂಬರ್ ತಿಂಗಳಿನಲ್ಲಿ ಈ ಕೀಟದ ಬಾಧೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಮಗೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಅಂದ್ರೆ ಇವಾಗ ಈ ಕೀಟದ ಅತ್ಯಲ್ಪ ಹೆಚ್ಚು ಸಂಖ್ಯೆ ಅಂದ್ರೆ ಹೆಚ್ಚಿನ ಸಂಖ್ಯೆನಲ್ಲಿ ಅಭಿವೃದ್ಧಿಯಾಗಿ ಇದು ಹೆಚ್ಚಿನ ಹಾನಿಯನ್ನು ಉಂಟು ಮಾಡ್ತದೆ. ಮತ್ತೆ ಮಾರ್ಚ್ ತಿಂಗಳ ನಂತರ ಯಾವಾಗ ಕಾಯೆಲ್ಲ ಬಲಿತೇತೋ ಆ ಟೈಮಲ್ಲಿ ಏನಾಗುತ್ತೆ, ಈ ಕೀಟದ ಸಂಖ್ಯೆ ಕ್ಷೀಣಿಸ್ತದೆ ಅಥವಾ ಕಡಿಮೆ ಆಗ್ತದೆ. ಮತ್ತೆ ವಾತಾವರಣದ ಬಗ್ಗೆ ನಾವು ಹೇಳ್ಬೇಕಿತ್ತಂದ್ರೆ ಮೋಡ ಕವಿದ ವಾತಾವರಣ ಅಥವಾ ತಂಪು ಹವೆ ವಾತಾವರಣವಿದ್ದಾಗ ಈ ಟೀ ಸೊಳ್ಳೆ ಹೆಚ್ಚಿನ ಸಂಖ್ಯೆನಲ್ಲಿ ಅದು ಅಭಿವೃದ್ಧಿಯನ್ನು ಹೊಂದುತ್ತದೆ. ಮತ್ತೆ ನಾವಿಲ್ಲಿ ಮತ್ತೊಂದು ಗಮನಿಸಬಹುದು, ಟೀ ಸೊಳ್ಳೆ ಬರೀ ಗೇರ್ ಒಂದೇ ಅಂತಲ್ಲ, ನಮ್ಮಲ್ಲಿ ಪೇರಲ ಅಂತ ಹೇಳ್ತೀವಿ, ಸೀಬೆಕಾಯಿ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ಇದು ಹಾನಿಯನ್ನು ಉಂಟು ಮಾಡ್ತದೆ. ಮತ್ತೆ ನಾವು ನೋಡ್ದಂಗೆ ಬೇವು ನೀಮ್ ಅಂತ ಏನ್ ಹೇಳ್ತೀವಿ, ಅಥವಾ ಬೇವನ್ನು ಕೂಡ ಅದು ಹಾನಿ ಮಾಡ್ತದೆ. ಮತ್ತೆ ಅಷ್ಟೇ ಅಲ್ಲ, ನಾವು ಇಲ್ಲಿ ಮುಂಡಗೋಡು ಭಾಗದಲ್ಲ ನಾನು ನೋಡಿದೇನೆ, ಯಲ್ಲಾಪುರ ಭಾಗದಲ್ಲೂ ಕೂಡ ನಾನು ನೋಡಿದೇನೆ, ಹತ್ತಿನಲ್ಲೂ ಕೂಡ ಈ ಕೀಟದ ಬಾಧೆ ಕಂಡು ಬಂದಿದ್ದು ನಾನು ನೋಡಿದೇನೆ. ಮತ್ತೆ ವರದಿಗಳು ಇದಾವೆ. ಸೊ ಇದು ನಮ್ಮ ಇದಿಷ್ಟೇ ಬೆಳೆನಲ್ಲಂತಲ್ಲ, ಬೇರೆ ಬೆಳೆಗಳನ್ನು ಕೂಡ ಇದು ಗೇರನ್ನ ಹೊರತುಪಡಿಸಿ, ಯಾಕಂತಂದ್ರೆ ಇದು ನಾನೀಗ ಮೊದಲೇ ಹೇಳಿದೆ, ಈಗ ನೆಕ್ಸ್ಟ್ ಅದು ಮಾರ್ಚ್ ಆದ ನಂತರ ಅದ್ರ ಸಂಖ್ಯೆ ಕ್ಷೀಣಿಸುತ್ತೆ ಅಂತ ಹೇಳಿ, ಬಟ್ ಅದು ಮತ್ತೆ ನೆಕ್ಸ್ಟ್ ನವೆಂಬರ್ ಅಲ್ಲಿ ಮತ್ತೆ ಅದ್ರ ಸಂಖ್ಯೆ ಬರಬೇಕು ಅಂತಂದ್ರೆ ಅದು ಬೇರೆ ಎಲ್ಲಿ ಆಸರೆ ಸಸ್ಯಗಳ ಮೇಲೆ ಅದು ತನ್ನ ಸಂತತಿನ ಬೆಳೆಸಬೇಕು. ಸೊ ಇವೆಲ್ಲ ಸಸ್ಯಗಳ ಮೇಲೆ ಅಥವಾ ಗಿಡಗಳ ಮೇಲೆ ಅದು ತನ್ನ ಸಂತತಿನ ಅದು ಬೆಳೆಸುತ್ತೆ. ಸೊ ಇದು ಅಂದ್ರೆ ಈ ಟೀ ಸೊಳ್ಳೆ ಬಗ್ಗೆ ಹೇಳಬೇಕು ಅಂತಂದ್ರೆ ಇದು ಈ ತರವಾಗಿ ಇದು ಹಾನಿ ಉಂಟು ಮಾಡ್ತದೆ. ಮತ್ತೆ ಅಷ್ಟೇ ಅಲ್ಲ, ಮತ್ತೆ ಕೀಟದ ಜೀವನ ಚರಿತ್ರೆ ಬಗ್ಗೆ ನಾವು ಇಲ್ಲಿ ಸ್ವಲ್ಪ ತಿಳ್ಕೊಳ್ಳಬೇಕಾಗ್ತದೆ. ಇದರಲ್ಲಿ ಗಂಡು ಮತ್ತೆ ಹೆಣ್ಣು ಕೀಟ ಅಂತ ಇರ್ತವೆ. ಹೆಣ್ಣು ಪ್ರೌಢ ಕೀಟ ತನ್ನ ಜೀವಿತಾವಧಿಯಲ್ಲಿ ಅಂತಂದ್ರೆ ಸುಮಾರು 50 ಮೊಟ್ಟೆಗಳನ್ನ ಅದು ಇಡ್ತದೆ. ಮತ್ತೆ ಹೆಣ್ಣು ಕೀಟ ಸುಮಾರು 7 ದಿವಸ ಅದರದ್ದು ಬದುಕಿದ್ರೆ, ಲೈಫ್ ಸೈಕಲ್ ಅಂತ ಹೇಳ್ತೀವಿ, ಬದುಕ್ತದೆ ಅಂತ ಅನ್ಕೊಂಡ್ರೆ ಗಂಡು ಕೀಟ ಸುಮಾರು 9 ದಿನಗಳವರೆಗೆ ಅದು ಬದುಕಿರ್ತದೆ. ಆಮೇಲೆ ಇದರ ಜೀವನ ಚಕ್ರ ವಿವಿಧ ಹಂತಗಳು ಅಂತಂದ್ರೆ, ಮೊದಲೇ ಹೇಳಿದಾಗೆ ಮೊಟ್ಟೆ ಹಂತ ಸುಮಾರು 1-4 ದಿವಸ ಇರ್ತದೆ. ಮರಿ ಹುಳು ಹಂತ ಅಥವಾ ಅಪ್ಸರೆ ಅಂತ ನಾವೇನ್ ಹೇಳ್ತೀವಿ ಅದು ಸುಮಾರು 12-14 ದಿವಸ ಇರ್ತದೆ. ನೆಕ್ಸ್ಟ್ ಅದೇ ಪ್ರೌಢ ಕೀಟ ಆಗ್ಲಿಕ್ಕೆ 7-9 ದಿವಸ. ಈಗ ಅದೇನಾದ್ರು ಕೀಟ ಹೆಣ್ಣು ಟೀ ಸೊಳ್ಳೆ ಇತ್ತು ಅಂತಂದ್ರೆ 7 ದಿವಸ, ಗಂಡು ಟೀ ಸೊಳ್ಳೆ ಆಗ್ತಾ ಇತ್ತಂದ್ರೆ ಅದಕ್ಕೆ 9 ದಿವಸ ಅದು ತಗೊಳುತ್ತೆ. ಸೊ ಈ ತರನಾಗಿ ಮೊಟ್ಟೆಯಿಂದ ಅದು ಪ್ರೌಢ ಕೀಟ ಈ ಹಂತ ತಲುಪಲಿಕ್ಕೆ ಸುಮಾರು 21-28 ದಿವಸಗಳನ್ನಷ್ಟು ತಗೊಳುತ್ತೆ. ಮತ್ತೆ ಈ ಕೀಟದ ಬಗ್ಗೆ ಮತ್ತೊಂದು ವಿಶೇಷವಾಗಿ ನಾವು ಹೇಳಬೇಕು ಅಂತಂದ್ರೆ, ಈ ಪ್ರೌಢ ಕೀಟ ಕಂದು ಬಣ್ಣನಾದ್ರೂ ಇರಬಹುದು ಅಥವಾ ಕಪ್ಪು ಬಣ್ಣದ ರೆಕ್ಕೆಗಳನ್ನಾದ್ರೂ ಹೊಂದಿರುತ್ತೆ. ಮತ್ತೆ ಅದರದ್ದು ಥೊರಾಕ್ಸ್ ಭಾಗ ಅಥವಾ ಎದೆ ಭಾಗದ ಮೇಲೆ ಒಂದು ಉದ್ದನೆಯ ಸೂಜಿ ಆಕಾರದಂತಹ ಒಂದು ಲಕ್ಷಣಗಳನ್ನು ನಾವಿಲ್ಲಿ ಕಾಣಬಹುದು. ಸೊ ಇದು ಈ ಟೀ ಸೊಳ್ಳೆನ ಗುರುತಿಸೋದು ಅಂತ ಹೇಳ್ಬೋದು. ಮತ್ತೆ ನಾವೀಗ ಸಾಮಾನ್ಯವಾಗಿ ಹೌದಪ್ಪ ನಾನು ಟೀ ಸೊಳ್ಳೆ ಅಂತ ಹೇಳಿದೆ ಅಂತ ಹೇಳಿ ನಾ ಹಂಗೆ ನೋಡಕ್ ಹೋದ್ರೆ ಸಿಗೋದಿಲ್ಲ. ಬೆಳಗಿನ ಟೈಮಲ್ಲಿ ಅಂತ ಬೆಳಗಿನ ಅಂದ್ರೆ ಇದು ಬಿಸಿಲು ವಾತಾವರಣವಿದ್ದಾಗ ಅದು ಎಲೆ ಮರಿಗಳಲ್ಲಿ ಅದು ಅಡ್ಕೊಳ್ಳೋದ್ರಿಂದ ಸೊ ನಮಗೆ ಟೀ ಸೊಳ್ಳೆ ನೋಡ್ಬೇಕು ಅಥವಾ ಹಾನಿ ಲಕ್ಷಣಗಳು ಯಾವಾಗ್ಲಾದ್ರೂ ಕಾಣುತ್ತೆ. ಬಟ್ ಅದ್ರ ಕೀಟನ ನಾವು ನೋಡ್ಬೇಕು ಅಂತಂದ್ರೆ ಬೆಳಗಿನ ತಂಪಾದ ಹೊತ್ತಿನಲ್ಲಿ ಹೋದ್ರೆ ಮಾತ್ರ ನಾವು ಇದನ್ನ ಎಲೆಗಳ ಮೇಲಾಗ್ಲಿ, ಕುಡಿಗಳ ಮೇಲಾಗ್ಲಿ, ಹೂಗೊಂಚಗಳ ಮೇಲಾಗ್ಲಿ, ಎಳೆ ಕಾಯಿಗಳ ಮೇಲೆ ಈ ಕೀಟವನ್ನ ನಾವು ನೋಡಬಹುದು. ಈ ಟೀ ಸೊಳ್ಳೆ ಅಂತ ಯಾಕಂತಾರೆ ಇದಕ್ಕೆ, ಅದರ ನೋಡ್ಲಿಕ್ಕೆ ಆಕಾರ? ಮತ್ತೊಂದು ನಾನು ನಿಮಗೆ ಹೇಳೋದು ಮರ್ತಿದ್ದೆ, ನಾನಿಲ್ಲಿ ಆಸರೆ ಸಸ್ಯಗಳು ಅಂತಂದ್ರೆ ನಾವು ನಮ್ಮ ಕರ್ನಾಟಕದಷ್ಟೇ ಯೋಚನೆ ಮಾಡಿದ್ದೆ. ಬಟ್ ಟೀ ಸೊಳ್ಳೆ ಅಂತ ಎದಕ್ಕೆ ಹೆಸರು ಬಂತು ಅಂತಂದ್ರೆ, ಇದು ಈಗ ನಾ ಹೇಳಿದೆ ಬೆಳೆಗಳು ಗೇರು ಆಗಿರ್ಬೋದು, ಗ್ವಾವ ಅಥವಾ ಪೇರಲ ಆಗಿರ್ಬೋದು, ಹತ್ತಿ ಆಗಿರ್ಬೋದು ಅಥವಾ ಬೇವು ಆಗಿರ್ಬೋದು, ಇದನ್ನೆಲ್ಲ ಬಿಟ್ಟು ಕೂಡ ಟೀ ಬೆಳೆನೂ ಅದು ಬಾಧಿಸುತ್ತೆ. ಈಗ ಅಸ್ಸಾಮಲ್ಲೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಟೀ ಬೆಳೀತಾ ಇದಾರೆ. ಟೀ ಅಂತಂದ್ರೆ ಚಹಾ ಗಿಡದಲ್ಲಿ ಪ್ರಮುಖವಾದಂತಹ ಕೀಟ ಅಂತಂದ್ರೆ ಟೀ ಸೊಳ್ಳೆ. ಸೊ ಮೊಟ್ಟ ಮೊದಲನೇ ಬಾರಿಗೆ ಇದು ಟೀ ಇದರಲ್ಲೇ ಕಂಡು ಬಂದಿದ್ರಿಂದ ಸೊ ಇದಕ್ಕೆ ಟೀ ಸೊಳ್ಳೆ ಅಂತಾನೆ ಇದಕ್ಕೆ ಹೆಸರು. ಇದ ಹೆಸರು ಟೀ ಮೊಸ್ಕಿಟೋ ಬಗ್ ಅಂತ. ಟೀ ಅಂದ್ರೆ ಗೊತ್ತಾಯ್ತು, ಟೀ ಚಹಾ ಅಂತ. ಮೊಸ್ಕಿಟೋ ಅಂತಂದ್ರೆ ಅದು ನೋಡಕ್ಕೆ ಸೊಳ್ಳೆ ತರನೇ ಇರೋದ್ರಿಂದ ಅದಕ್ಕೆ ಮೊಸ್ಕಿಟೋ ಬಗ್ ಅಂತ. ಬಗ್ ಅಂತಂದ್ರೆ ತಿಗಣೆ ಜಾತಿಗೆ ಸೇರಿದ್ದು. ಸೊ ಇದನ್ನ ನಾವು ಶಾರ್ಟ್ ಫಾರ್ಮ್ ಆಗಿ TMB ಅಂತ ಹೇಳ್ತೀವಿ ಅಥವಾ ಟೀ ಸೊಳ್ಳೆ ಅಂತ ಕೂಡ ಹೇಳ್ತಾರೆ. ಸೊಳ್ಳೆ ಅಂದ ತಕ್ಷಣ ನಮ್ಮ ಕಲ್ಪನೆಯಲ್ಲಿರುವಂತ ಸೊಳ್ಳೆ, ಅದೇ ಸೊಳ್ಳೆ ಬರುತ್ತೆ ಆ ರೀತಿ ಇರುತ್ತೆ. ಆ ಸೊಳ್ಳೆ ಅಂತಲ್ಲ, ಬಟ್ ನೋಡಕ್ಕೆ ಎಲ್ಲ ಹಂಗೆ ಅದೇ ತರದ ಸಣ್ಣದಾಗಿ ಅದು ಇರೋದ್ರಿಂದ ಅದಕ್ಕೆ ಟೀ ಸೊಳ್ಳೆ. ಮತ್ತದು ಏನಂತಂದ್ರೆ ಚುಚ್ಚಿ ಅದು ರಸವನ್ನ ಅದು ಹೀರ್ತದೆ. ಸೊ ಹೀಗಾಗಿ ಅದಕ್ಕೆ ಟೀ ಸೊಳ್ಳೆ ಅಂತ ಹೇಳ್ತಾರೆ. ಟೀ ಮೊಸ್ಕಿಟೋ, ಮೊಸ್ಕಿಟೋ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಟರ್ಮಿನಾಲಜಿ ಇರೋದ್ರಿಂದ ಅದಕ್ಕೆ ಟೀ ಸೊಳ್ಳೆ ಅಂತಾನೆ ಬಂದಿದೆ. ಇಷ್ಟೆಲ್ಲ ಹಾನಿ ಮಾಡ್ತಕ್ಕಂತ ಇಂಥ ಒಂದು ಕೀಟವನ್ನ ಹತೋಟಿ ಮಾಡ್ಬೇಕಾದ್ರೆ ಏನ್ ಮಾಡಬಹುದು? ಕೀಟನ ಹತೋಟಿ ಮಾಡ್ಬೇಕು ಅಂತಂದ್ರೆ ಯಾವ್ದೋ ಟೈಮ್ ಅಲ್ಲಿ ಸಿಂಪರಣೆ ಮಾಡದೆ ಅಥವಾ ಹೇಗೋ ಮಾಡದೆ ಅಂತಂದ್ರೆ ಆಗೋದಿಲ್ಲ. ಸೊ ನಾವೀಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರೆಂಬೆಗಳು ಒಂದೊಂದು ಒಣಗಿರುತ್ತವೆ, ನೀವು ನೋಡಿರ್ಬೋದು ಈಗ ಈ ಟೈಮ್ ಅಲ್ಲೆಲ್ಲ ಸುಮಾರಷ್ಟು ರೆಂಬೆಗಳು ಒಣಗಿರ್ತವೆ. ನಾವು ಅದನ್ನು ಕೂಡ ಎಲ್ಲೆಲ್ಲಿ ರೆಂಬೆಗಳು ಒಣಗಿದಾವೋ ಅದನ್ನೆಲ್ಲ ಗಿಡ ಒಣಗಿರ್ಬೋದು ಅಂತವನ್ನೆಲ್ಲ ನಾವು ಕಟ್ ಮಾಡಿ ಸಾಕಷ್ಟು ಗಾಳಿ ಬಿಸಿಲು ಬೀಳ್ಲಿಕ್ಕೆ ಅನುಕೂಲವನ್ನ ನಾವಿಲ್ಲಿ ಮಾಡಿಕೊಡ್ಬೇಕು. ಅವಾಗ ಏನಾಗುತ್ತೆ, ಗಿಡಕ್ಕೆ ಒಂದು ಆಕಾರವನ್ನ ಕೊಟ್ಟಾಗ ಅದು ಗಿಡದಲ್ಲಿ ಅದ್ರ ಬೆಳವಣಿಗೆ ಕೂಡ ನಮಗಿಲ್ಲಿ ಸಾಕಷ್ಟು ಸಹಾಯಕಾರಿ ಮಾಡ್ದಂಗಾಗುತ್ತೆ. ಅಷ್ಟೇ ಅಲ್ಲ, ನಾವಿಲ್ಲಿ ಏನೇ ಕೀಟನಾಶಕಗಳನ್ನ ಸಿಂಪರಣೆ ಮಾಡುವಾಗ ಹಂತಗಳನ್ನ ಗಮನಿಸಬೇಕು. ಅದರಲ್ಲಿ ಚಿಗುರು ಬಿಡ ಹಂತ ಆಗಿರ್ಬೋದು, ಅದಕ್ಕೆ ನಾವು ಫ್ಲಷಿಂಗ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಫ್ಲವರಿಂಗ್ ಅಂತ ಹೇಳಿ ಹೂ ಬಿಡ ಹಂತ, ನೆಕ್ಸ್ಟ್ ಫ್ರೂಟಿಂಗ್ ಅಂದ್ರೆ ಕಾಯಿ ಕಚ್ಚೋ ಹಂತ. ಈ ಹಂತದಲ್ಲಿ ಕೀಟನಾಶಕಗಳನ್ನ ನಾವಿಲ್ಲಿ ಸಿಂಪರಣೆ ಮಾಡಬೇಕು. ಮತ್ತೆ ನಾವಿಲ್ಲಿ ಬಹಳಷ್ಟು ಕೀಟನಾಶಕಗಳು ಇದರಲ್ಲಿ ಹೇಳ್ತೀವಿ ನಾವು, ಮೊನೊಕ್ರೊಟೋಫಾಸ್ 36 SL ಅಂತ ಹೇಳ್ತೀವಿ, ಇದು ಸುಮಾರು 1 ಮಿಲಿ ಆಗಿರ್ಬೋದು, ಅಥವಾ ಲ್ಯಾಮ್ಡಾ ಸೈಲೋತ್ರಿನ್ ಅಂತ ಹೇಳ್ಬಿಟ್ಟು ಇದು 1 ಮಿಲಿ, ಅಥವಾ ಡೈಮಿಥೋಯೇಟ್ ಅಂತ ಹೇಳಿ ಸಿಗ್ತದೆ ಮಾರ್ಕೆಟ್ ಅಲ್ಲಿ ಅದು 1.7 ಮಿಲಿ, ಅಥವಾ ಕ್ವಿನಾಲ್ಫಾಸ್ ಅಂತ ಹೇಳಿ 2 ಮಿಲಿ. ಈ 4 ಕೀಟನಾಶಕಗಳನ್ನ ಇಲ್ಲಿ ನಾವು ಸಿಂಪರಣೆ ಮಾಡಬೇಕು. ನಾವು ಕೀಟಗಳ ಗಾಯಗಳ ತೀವ್ರತೆಯ ಆಧಾರದ ಮೇಲೆ ನಾವಿಲ್ಲಿ ಸಿಂಪರಣೆ ಮಾಡಬೇಕಾಗ್ತದೆ. ಒಂದು ವೇಳೆ ಚಿಗುರು ಬರೋ ಟೈಮಲ್ಲಿ ನಮ್ಗೇನಾದ್ರೂ ಈ ಕೀಟದ ಬಾಧೆ ಇಲ್ಲ ಅಂತಂದ್ರೆ ಸಿಂಪರಣೆ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಹೂ ಕಚ್ಚ ಟೈಮಲ್ಲಿ ಏನಾದ್ರೂ ಸಿಂಪರಣೆಗಳು ಬಂತು ಅಂತಾದ್ರೆ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಆದ್ರೆ ನಾವಿಲ್ಲಿ ಸಾಕಷ್ಟು ಗಮನ ಹರಿಸಬೇಕು. ಏನಂತಂದ್ರೆ ಟೀ ಗೇರಿನಲ್ಲಿನೂ ಕೂಡ ಈ ಕಸ್ತ್ರ ಬಿಡೋ ಟೈಮಲ್ಲಿ ಅಥವಾ ಹೂ ಬಿಡೋ ಟೈಮಲ್ಲಿ ಜೇನುನೊಣಗಳು ತುಂಬಾ ಇರೋದ್ರಿಂದ ಜೇನುನೊಣಗಳಿಗೆ ನಾವೇನು ಕೀಟನಾಶಕ ಸಿಂಪರಣೆ ಮಾಡಿದ್ರು ಕೂಡ ಅದು ಹಾನಿಕಾರಕ. ಸೊ ಈ ಸಂದರ್ಭಗಳನ್ನು ನೋಡ್ಕೊಂಡ್ಬಿಟ್ಟು ಜೇನು ನೊಣಗಳ ಚಟುವಟಿಕೆ ಇಲ್ಲದ ಸಂದರ್ಭದಲ್ಲಿ ನಾವಿಲ್ಲಿ ಸಿಂಪರಣೆಗಳನ್ನ ನಾವಿಲ್ಲಿ ಮಾಡಬೇಕಾಗುತ್ತೆ. ಅಂದ್ರೆ ಹೂವಾಡೋ ಸಂದರ್ಭದಲ್ಲಿ ನಾವು ಸಾಕಷ್ಟು ಗಮನವನ್ನ ಹರಿಸಬೇಕು, ಅಥವಾ ಜೇನು ನೊಣಗಳ ಚಟುವಟಿಕೆ ಇಲ್ಲದನ್ನೇ ನೋಡ್ಕೊಂಡ್ಬಿಟ್ಟು ನಾವಿಲ್ಲಿ ಸಿಂಪರಣೆಯನ್ನ ಮಾಡಬೇಕಾಗುತ್ತದೆ. ಮತ್ತೆ ಕಾಯಿ ಕಟ್ಟೋ ಟೈಮಲ್ಲೂ ಕೂಡ ಏನಾದ್ರೂ ಸಿಂಪರಣೆ ಅವಶ್ಯಕತೆ ಇತ್ತಂತಂದ್ರೆ ಕ್ವಿನಾಲ್ಫಾಸೋ ಅಥವಾ ಡೈಮಿಥೋಯೇಟ್ ಅನ್ನ ನಾವಿಲ್ಲಿ ಸಿಂಪರಣೆ ಮಾಡಬಹುದು. ಜೈವಿಕವಾಗಿ ಏನು ಪದ್ಧತಿ ಇಲ್ಲ? ಜೈವಿಕವಾಗಿ ಇದಕ್ಕೆ ಸಾಕಷ್ಟು ಪರಭಕ್ಷಕ ಕೀಟಗಳು ಇದಾವೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಒಂದು ಇರುವೆ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಈಗ ನೀವೆಲ್ಲ ನೋಡಿರ್ಬೋದು, ಜಾಲ ಅಂತ ಹೇಳ್ಬಿಟ್ಟು ಒಂದು ಇರುವೆ ಹೇಳ್ತಾರೆ. ಅದ್ರ ಬಗ್ಗೆನೂ ಕೂಡ ಕೇರಳದಲ್ಲಿ ಸುಮಾರಷ್ಟು ಅಂದ್ರೆ ರೈತರೇ ಕಂಡು ಹಿಡ್ತಕ್ಕಂತಹ ಒಂದು ಮಾಡಿರ್ತಕ್ಕಂತ ಒಂದು ಪ್ರಯೋಗ ಅದು. ನಾವು ಏನಾದ್ರು ಜಾಲದ ಮರಿ ಇರುವೆ ಇದನ್ನ ತಂದು ಬಿಟ್ರೆ ಈ ಟೀ ಸೊಳ್ಳೆನ ಹತೋಟಿ ಮಾಡುತ್ತೆ ಅಂತ ಹೇಳಿ. ಬಟ್ ನಮ್ಗೇನಾಗ್ತಿದೆ ಅಂತಂದ್ರೆ, ನಮ್ಮಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು, ಅಡಿಕೆ ಕೊನೆ ಮಾಡುವಾಗ ಕೊನೆಗೌಡರು ಸಾಕಷ್ಟು ಈ ಇರುವೆಯಿಂದ ಬಾಧೆ ಕಷ್ಟ ಅಂದ್ರೆ ಎಷ್ಟು ಇರುವೆ ಕಾಟ ಅಂತ ಹೇಳಿ ಅವ್ರು ಕೊನೆ ಕೊಯ್ಲಿಕ್ಕೆ ಬಿಡುದಿಲ್ಲ. ಅದಂತದೇನಾದ್ರೂ ನಾವಿಲ್ಲಿ ತಂದು ಬಿಟ್ರೆ ನಾವೇ ಅದ್ರ ಸಂಖ್ಯೆನ ಮೊದ್ಲೇ ಅದು ಇದೆ, ಆ ಇರುವೆ ಸಂಖ್ಯೆ ಜಾಸ್ತಿ ಇದೆ. ಬಟ್ ಇಲ್ಲಿನೂ ಕೂಡ ಜಾಸ್ತಿ ಮಾಡ್ದಂಗಾಗುತ್ತೆ. ಬಟ್ ನೈಸರ್ಗಿಕವಾಗಿನೂ ಕೂಡ ಅದು ಇನ್ನೂ ಪ್ರಯೋಗಗಳು ಆಗ್ಬೇಕಾಗಿದೆ. ಯಾಕಂತಂದ್ರೆ ಅದು ನೇಚರಲ್ ಅದಷ್ಟು ಕದೆ ಏನೋ ಒಂದು ಕಂಡುಕೊಂಡಿದೆ. ಅದು ಹೊರತಾಗಿನೂ ಕೂಡ ಸಾಕಷ್ಟು ಫೆರಮೋನ್ಸ್ ಅಂತ ಹೇಳ್ತೀವಿ, ಪ್ರಚೋದಕಗಳು ಅಂತ ಹೇಳ್ತೀವಿ, ಅವನ್ನು ಕೂಡ ಮೋಹಕ ಬಲೆಗಳ ಬಳಕೆನೂ ಕೂಡ ಇಲ್ಲಿ ನಮ್ಗೆ ಉಳ್ಳಾಲದಲ್ಲಿ ಸಂಶೋಧನೆಗಳು ನಡೀತಾ ಇದಾವೆ. ಬಟ್ ಯಾವುದನ್ನು ಕೂಡ ಕ್ಲಿಯರ್ ಕಟ್ ಆಗಿ ಇದೇ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೂ ಇದು ಆಗ್ತಾ ಇಲ್ಲ. ಯಾಕಂತಂದ್ರೆ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದಾವೆ, ಪರಿಸರದಲ್ಲಿನೂ ಕೂಡ ಸಾಕಷ್ಟು ವೈಪರೀತ್ಯಗಳು, ವಾತಾವರಣನು ಕೂಡ ಚೇಂಜ್ ಆಗ್ತಾ ಇದೆ. ಹೀಗಾಗಿ ಮತ್ತೆ ಯಾರೂ ಕೂಡ ಗೇರಿಗೆ ಔಷಧಿ ಹೊಡಿಲಿಕ್ಕೆ ಅಷ್ಟು ಮನಸ್ಸು ಮಾಡ್ತಾ ಇಲ್ಲ. ಎಷ್ಟು ಬರ್ತದೋ ಅಷ್ಟು ಸಾಕು. ಈಗ ಮಾವಿಗೆ ಯಾವ ತರ ಕಾಳಜಿ ವಹಿಸಿ ಮಾವು ಹೂ ಬಂದಾಗ ಔಷಧಿ ಹೊಡಿತಾರೆ, ಅದಕ್ಕೆ ಏನಾದ್ರು ಬೂದಿ ರೋಗ ಬಂದಾಗ ಔಷಧಿ ಹೊಡಿತಾರೆ, ಅದೇ ತರನಾಗಿ ಗೇರಿನಲ್ಲಿ ಏನೇ ಕೀಟ ರೋಗ ಬಂದ್ರೂ ಕೂಡ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕರಾವಳಿ ಭಾಗಕ್ಕೆ ಸೀಮಿತ ಆಗಿದ್ರಿಂದ ಇಲ್ಲೆಲ್ಲೋ ಗುಡ್ಡಗಾಡು ಪ್ರದೇಶದಲ್ಲಿ ಇದು ಬೆಳೀತಾ ಇದೆ. ಸೊ ಎಷ್ಟು ಕಾಯಿ ಬರ್ತದೆ ಅಷ್ಟು ತಗೊಂತಾರೆ, ಅದನ್ನ ಅಷ್ಟು ಮಾರ್ತಾರೆ ಬಿಟ್ರೆ ಡೈರೆಕ್ಟ್ ಆಗಿ ನಾವು ಅದನ್ನ ತಿನ್ನಂಗಿಲ್ಲ ಅಲ್ಲ. ಈಗ ಮಾವಾದ್ರೆ ಹಂಗಾಗಲ್ಲ, ಡೈರೆಕ್ಟ್ ಆಗಿ ನಾವು ಹಣ್ಣನ್ನು ತಿಂತಾ ಇರ್ತದೆ, ಅದಕ್ಕೆಲ್ಲ ಬಹಳಷ್ಟು ಕಾಳಜಿ ವಹಿಸಿ ಮಾಡ್ತಾರೆ. ಬಟ್ ಈ ಗೇರಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ. ಬಟ್ ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಮುಂದಿನ ಅನ್ನಕ್ಕಿಂತ ಇವಾಗನೇ ಕೂಡ ಗೇರು ಸಾಕಷ್ಟು ವಿದೇಶಿ ವಿನಿಮಯ ಗಳಿಸ್ತಾ ಇರೋದ್ರಿಂದ ಮತ್ತೆ ಏರಿಯಾ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಇದಕ್ಕೂ ಕೂಡ ಹೆಚ್ಚು ಹೆಚ್ಚು ಗಮನವನ್ನ ಹರಿಸಬೇಕಾಗ್ತದೆ ಅಂತ ನಾ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ದೇಶದೊಳಗೆ ಕೇವಲ 30% ಮಾತ್ರ ಇದು ಸಿಗ್ತಾ ಇದೆ, ಲಭ್ಯತೆ ಇದೆ. ನಾವು ಬೇಡಿಕೆ ಸಾಕಷ್ಟು ಇದೆ ಸರ್, ಅದೇ ಬೇಡಿಕೆ ಸಾಕಷ್ಟು ಇದೆ. ಹೀಗಾಗಿ ನಾವು ಇದ್ರ ಬಗ್ಗೆ ಗಮನ ಹರಿಸಬೇಕು. ಈಗ ನೀವು ನೋಡ್ರಿ, ಎಲ್ಲರೂ ಕೇಳಿ ಗೇರು ಅಥವಾ ಗೋಡಂಬಿ ಅಂದ ತಕ್ಷಣ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಅಂತಾರೆ. ಸ್ವಲ್ಪ ಕೋಲಾರ ಅಂತ ಬಿಟ್ರೆ ಬೇರೆ ಕಡೆನಲ್ಲೂ ಈ ಬೆಳೆ ಇದೆ ಅಂತ ಹೇಳ್ಬಿಟ್ಟು ಯಾರು ಕಲ್ಪನೆನೂ ಮಾಡ್ಕೊಂಡಿಲ್ಲ. ಬಟ್ ಆದ್ರೆ ಈಗೇನಾಗಿದೆ, ಮಾವಿನಲ್ಲಿ ಈಗ ಗೇರು ತುಂಬಾ ಚೆನ್ನಾಗಿ ಒಂದು ಅಂತರ ಬೆಳೆಯಾಗಿ ಬರ್ತಾ ಇದೆ. ಈ ಮಳಗಿ ಭಾಗದಲ್ಲಿ ಆಗಿರ್ಬೋದು, ಹಾನಗಲ್ ಭಾಗದಲ್ಲಿ, ಗದಗ್ ಭಾಗದಲ್ಲಿ, ಎಲ್ಲಾ ಕಡೆ ಬರ್ತಾ ಇದೆ ಸರ್, ಬರುತ್ತೆ. ಇನ್ನೊಂದು ಕಪ್ಪು ಕೊಳೆ ರೋಗ ಬರ್ತಿದ್ರೆ ಅಲ್ಲಿ ಸರಿ, ಗೇರಿನಲ್ಲಿ ಸುಮಾರಷ್ಟು ರೋಗಗಳು ಬರ್ತಾ ಇದಾವೆ. ಅದರಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಅಂತಂದ್ರೆ ಕಪ್ಪು ಕೊಳೆ ರೋಗ. ಇದು ಏನಪ್ಪಾ ಅಂದ್ರೆ ಇದು ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು ರೋಗ, ಕೊಲಿಟೋಟ್ರೈಕಮ್ ಅಂತ ಹೇಳ್ಬಿಟ್ಟು ಅದ್ರದ್ದು ಒಂದು ರೋಗಾಣು ಅಂತ ನಾವಿಲ್ಲಿ ಹೇಳ್ಬಹುದು. ಇದು ಹೂಗಂಚಲು ಮತ್ತೆ ಎಳೆ ಕಾಯಿಗಳಿಗೆ ಈ ರೋಗದ ಬಾಧೆ ನಮ್ಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಮೊದ್ಲೇ ಹೇಳ್ದಂಗೆ ಕಪ್ಪು ಕೊಳೆ ಅಂತಂದ್ರೆ ಇದೇನಾಗುತ್ತೆ ಅಂದ್ರೆ ಹೂಗೊಂಚಲು, ಹೂವು, ಹಣ್ಣು, ಕಾಯಿಗಳ ಮೇಲೆ ಏನ್ ಮಾಡುತ್ತೆ, ಕಾಂಡಗಳ ಮೇಲೆ ಒಂದು ತರದ ಕಂದು ಬಣ್ಣದ ಕಪ್ಪು ಚುಕ್ಕೆಗಳು ಮೂಡ್ತಾ ಇವೆ. ಆಮೇಲೆ ಅದ್ರ ಗಾತ್ರ ದೊಡ್ಡದಾಗ್ತಾ ಹೋದಂಗೆ ಈ ಚುಕ್ಕೆಗಳು ಒಂದಕ್ಕೊಂದು ಸೇರ್ಕೊಂಡು ಆಮೇಲೆ ಅದೇನಾಗುತ್ತೆ, ಕಾಯಿ ಗಾತ್ರದಲ್ಲಿ ವ್ಯತ್ಯಾಸ ಆಗುತ್ತೆ, ಕಾಯಿ ಬಲಿದೆ ಹಾಗೆ ಉದುರು ಹೋಗ್ಬಹುದು. ಅಥವಾ ರೋಗ ಏನಾದ್ರೂ ಹೆಚ್ಚಿನ ಬಾಧೆ ಆದ್ರೆ ಅಥವಾ ಉಲ್ಬಣಗೊಂಡ್ರೆ ಅದೇನಾಗುತ್ತೆ, ಕೊಂಬೆಗಳು ಕೂಡ ಒಣಗಿ ಹೋಗುವಂತ ಸಾಧ್ಯತೆಗಳು ಸಾಕಷ್ಟು ಇದಾವೆ. ಸೊ ಮತ್ತೆ ಇದು ಒಂದು ಈ ರೋಗವನ್ನು ಏನಾಗುತ್ತೆ ಅಂತಂದ್ರೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಗಾಳಿ ಮೂಲಕನಾದ್ರೂ ಅಥವಾ ನೀರಿನ ಮೂಲಕನಾದ್ರೂ ಇದು ಪ್ರಸಾರ ಆಗ್ತದೆ. ಮತ್ತೆ ಇದನ್ನ ಹತೋಟಿ ಮಾಡಬೇಕು ಅಂತಂದ್ರೆ ತೋಟದ ಸುತ್ತಲೂ ನಾವು ಗಾಳಿ ಮರಗಳನ್ನ ನಾವು ನೆಡ್ರಿ ಅಂತ ಕೂಡ ಹೇಳ್ತೇವೆ. ಯಾಕಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗದೆ ಇದ್ದಂಗೆ. ಬಟ್ ಅದು ಒಂದೊಂದ್ಸಲ ಸಾಧ್ಯ ಆಗೋದಿಲ್ಲ. ಬಟ್ ಆದ್ರೆ ನಾವಿಲ್ಲಿ ಶಿಲೀಂಧ್ರ ನಾಶಕಗಳನ್ನ ನಾವಿಲ್ಲಿ ಸಿಂಪರಣೆ ಮಾಡಬಹುದು. ಮೋಸ್ಟ್ಲಿ ತೋಟಗಾರಿಕಾ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಶಿಲೀಂಧ್ರ ನಾಶಕಗಳು ಲಭ್ಯವಿದಾವೆ, ಸಬ್ಸಿಡಿ ರೂಪದಲ್ಲಿ ಕೊಡ್ತಾರೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಅಡಿಕೆ ಒಂದು ಪ್ರಾಧಾನ್ಯ ಬೆಳೆ ಆಗಿರೋದ್ರಿಂದ ಶಿಲೀಂಧ್ರನಾಶಕಗಳನ್ನ ಸಾಮಾನ್ಯವಾಗಿ ಸಿಂಪರಣೆ ಮಾಡ್ತಾನೆ ಇರ್ತಾರೆ. ಸೊ ಅಂಥದ್ರಲ್ಲಿ ನಾವು ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ ಏನ್ ಹೇಳ್ತೀವಿ ಅದನ್ನ 3 ಗ್ರಾಮ್, ಅಥವಾ ಮ್ಯಾಂಕೋಜೆಬ್ ಅಂತ ಹೇಳ್ತೀವಿ ಅದನ್ನ 2 ಗ್ರಾಮ್, ಅಥವಾ ಬೋರ್ಡೋನೆ, ಈಗ ಅಡಿಕೆಗೆಲ್ಲ ನಾವು ಕೊಳೆ ರೋಗಕ್ಕೆಲ್ಲ ಬೋರ್ಡೋ ಸಿಂಪರಣೆ ಮಾಡ್ತಾರೆ, ಅದೇ ಬೋರ್ಡೋನೆ 1% ಬೋರ್ಡೋನ ನಾವು ಈ ಬೆಳೆಗೂ ಸ್ಪ್ರೇ ಮಾಡಿದ್ರೆ ಅಥವಾ ಸಿಂಪರಣೆ ಮಾಡಿದ್ರೆ ತಿಂಗಳಿಗೊಮ್ಮೆ, ಅಂದ್ರೆ ಮೊದಲೇ ಹೇಳ್ದಂಗೆ ಫ್ಲವರ್ ಬಿಡುವಾಗ ಅದ ಫ್ಲಷಿಂಗ್ ಅಂತ ಹೇಳ್ತೀವಿ ಫ್ಲವರಿಂಗ್, ಈ ಟೈಮಲ್ಲಿ ನಾವು ಹೂ ಬಿಡೋ ಟೈಮಿಂದ ನಾವು ಸ್ಟಾರ್ಟ್ ಮಾಡಿ ಕಾಯಿ ಕಟ್ಟೋ ಟೈಮಲ್ಲಿ ಏನಾದರೂ ನಾವು ತಿಂಗಳಿಗೊಮ್ಮೆ ಸ್ಪ್ರೇ ಮಾಡಿ 2-3 ಸಲ ನಾವೇನಾದರೂ ಸಿಂಪರಣೆ ಮಾಡಿದಲ್ಲಿ ಈ ಕಪ್ಪು ಕೊಳೆ ರೋಗವನ್ನ ನಾವಿಲ್ಲಿ ಹತೋಟಿ ಮಾಡಬಹುದು. ಹಾಗಾಗಿ ಇದೊಂದು ಲಾಭದಾಯಕ ಬೆಳೆ ಅಂತೇಳಿ ರೈತರಿಗೆ ಗೊತ್ತಾಯ್ತು ಅಂತೇಳಿದ್ರೆ, ನೀವು ಹೇಳಿದ್ರಿ ಅಷ್ಟೊಂದು ಕಾಳಜಿ ತಗೊಳ್ಳಲ್ಲ ಬಂದಷ್ಟು ಬರಲಿ ಅಂತೇಳಿ ಅಂತಾರೆ. ಇದು ಲಾಭದಾಯಕ ಬೆಳೆನೆ, 1 ಎಕರೆಗೆ ನಮಗೆ 2 ಅಥವಾ 3 ಲಕ್ಷ ರೂಪಾಯಿ ಕೊಡುತ್ತೆ 1 ವರ್ಷಕ್ಕೆ ಅಂತೇಳಿದಾಗ ರೈತರು ಇನ್ನೂ ಹೆಚ್ಚಿನ ಕಾಳಜಿಯನ್ನು ತಗೊಳ್ಳೋಕ್ಕೆ ಸಾಧ್ಯತೆ ಇದೆ. ಅಲ್ಲಿ ನೆಟ್ ಹಾಕೋದಾಗಿರ್ಬೋದು ಅಂಥವೇನಾದರೂ ಮಾಡೋದ್ರಿಂದ ಅದು ಒಂದು ಪ್ರಯೋಗ ಮಾಡಬೇಕು, ಪ್ರಯೋಗ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಈಗ ಎಲ್ಲರ ಮನೆ ಹತ್ತಲಲ್ಲಿ, ಈಗ ನಾವು ಕರಾವಳಿಯಲ್ಲಿ ನಾವು ನೋಡ್ತಾ ಇದೀವಲ್ಲ, ಎಲ್ಲರ ಮನೆ ಸುತ್ತಮುತ್ತಲೂ ಕೂಡ ಗೇರು ಇಲ್ಲ ಅಂತಿಲ್ಲ, ಎಲ್ಲರ ಕಡೆನೂ ಗೇರಿದೆ, ಆದ್ರೆ ಯಾರೂ ಅದ್ರ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸ್ತಾ ಇಲ್ಲ. ಒಂದೊಂದ್ಸಲ ಹೂ ಚೆನ್ನಾಗಿ ಬರ್ತದೆ, ಕಾಯಿನೂ ಚೆನ್ನಾಗಿ ಹಿಡಿತದೆ, ಬಟ್ ರೇಟ್ ಸಿಗುದಿಲ್ಲ. ಒಂದೊಂದ್ಸಲ ಏನೂ ಇರುವುದಿಲ್ಲ ಬೆಳೆ, ಬಟ್ ಮಾರ್ಕೆಟ್ ಅಲ್ಲಿ ಇದಕ್ಕೆ ತುಂಬಾ ಬೆಲೆ ಬರ್ತದೆ. ಸೊ ಇದನ್ನ ನೋಡ್ಕೊಳ್ಬೇಕಾಗ್ತದೆ. ಮತ್ತೆ ಕೀಟ ರೋಗದ ಬಗ್ಗೆನೂ ಸಾಕಷ್ಟು ಗಮನ ಹರಿಸ್ಬೇಕು ಅವ್ರು ರೈತರು. ಇಲ್ಲಿ ಕಾಲಕಾಲಕ್ಕೆ ಸಿಂಪರಣೆನು ಕೂಡ ಅಗತ್ಯತೆ ಇದೆ. ಅಷ್ಟೇ ಅಲ್ಲ, ಅದಕ್ಕೆ ಗೊಬ್ಬರಗಳನ್ನ ಕೊಡಬೇಕಾಗ್ತದೆ. ರೆಂಬೆ ಕೊಂಬೆಗಳು ಒಣಗಿದ್ದನ್ನ ಕತ್ತರಿಸಿ ಅದಕ್ಕೆ ಒಂದು ಚೆನ್ನಾಗಿ ಆಕಾರ ಕೊಟ್ಟು ಗಾಳಿ ಬೆಳಕು ಇಷ್ಟನ್ನು ಸ್ವಲ್ಪ ಸಣ್ಣ ಸಣ್ಣ ಖರ್ಚಿಲ್ಲದ ಕ್ರಮಗಳನ್ನು ಕೂಡ ಅನುಸರಿಸಿದ್ರೆ ಈ ಗೇರಿನಲ್ಲಿ ನಾವು ಹೆಚ್ಚಿನ ಆದಾಯವನ್ನ ತೆಗಿಲಿಕ್ಕೆ ಸಾಧ್ಯ ಅಂತ ಹೇಳ್ಬಹುದು. ಒಟ್ಟಾರೆ ಏನ್ ಹೇಳ್ತೀರಿ ರೈತರಿಗೆ ಇಂತ ಒಂದು ಸಂದರ್ಭದೊಳಗೆ? ರೈತ ಬಾಂಧವರೇ, ಈಗೆಲ್ಲ ಗೇರೆಲ್ಲ ಕಸ್ತ್ರ ಬಿಡ್ತಾ ಇದೆ, ಮಾವು ಕೂಡ ಹೂ ಬಿಡ್ತಾ ಇದೆ, ಆದಷ್ಟು ಜೇನು ಹುಳುಗಳ ಚಟುವಟಿಕೆನೂ ಕೂಡ ಸಾಕಷ್ಟಿದೆ. ಏನೇ ನೀವು ಸಿಂಪರಣೆಯನ್ನ ಕೈಗೊಳ್ಳಿ, ಗೇರಿಗಾಗ್ಲಿ ಅಥವಾ ಮಾವಿಗಾಗ್ಲಿ, ಆದಷ್ಟು ಜೇನು ಹುಳುಗಳ ಚಟುವಟಿಕೆ ಇಲ್ಲದ ಸಮಯದಲ್ಲಿ, ಅಂದ್ರೆ ಸಾಯಂಕಾಲ ಸಮಯದಲ್ಲಿ ಸಿಂಪರಣೆ ಮಾಡೋದು ಸೂಕ್ತ. ಹೌದು, ಒಂದ್ ವೇಳೆ ಸಿಂಪರಣೆ ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯವಿದ್ದಲ್ಲಿ ಒಂದ್ 3-4 ದಿನಗಳ ಮಟ್ಟಿಗಾದ್ರೂ ನೀವು ಜೇನು ಪೆಟ್ಟಿಗೆಗಳು ಯಾರಾದ್ರೂ ಇಟ್ಟಿದ್ರೆ ನಿಮ್ಮ ಇದರಲ್ಲಿ, ನೀವು ಬೇರೆ ಕಡೆ ಅದನ್ನ ವರ್ಗಾಯಿಸೋದು ಸೂಕ್ತ ಅಂತಾನೆ ಕೂಡ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಒಳ್ಳೆಯದು ಡಾಕ್ಟರ್ ರೂಪಾ ಪಾಟೀಲ್ ರೀ, ಇಲ್ಲಿ ತನಕ ಈ ಗೇರು ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಈ ಸಂದರ್ಭದೊಳಗೆ ಏನೇನು ಮಾಡಬಹುದು ರೈತರು ಅನ್ನೋಂತ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದ. ಗೇರು ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಸಿರ್ಸಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣೆ ವಿಭಾಗದ ವಿಜ್ಞಾನಿ ಡಾಕ್ಟರ್ ರೂಪಾ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡ್ಗಿ. ಇದೀಗ ಕೇಳಿ ಕೃಷಿ ಮಾಹಿತಿ. ತರಕಾರಿ ಬೆಳೆಗಳಿಗೆ ಕೊಡುವಂತಹ ಗೊಬ್ಬರದ ಬಗ್ಗೆ ಹೇಳುದಿದ್ರೆ, ಸಾವಯವ ಮೂಲದಿಂದ ಗೊಬ್ಬರ ಕೊಡುವಂತಹದ್ದು ಒಳ್ಳೆಯದು. ಎರೆಹುಳು ಗೊಬ್ಬರ, ಹಿಂಡಿ ಗೊಬ್ಬರ, ಜೈವಿಕ ಗೊಬ್ಬರ, ಬೂದಿ ಎಲುಬಿನ ಗೊಬ್ಬರ ಇವುಗಳನ್ನು ಬಳಸಬಹುದು. ಸಸ್ಯಗಳ ಬೆಳವಣಿಗೆ ಹಂತದಲ್ಲಿ ಸಸ್ಯ ಬೆಳವಣಿಗೆ ಮತ್ತು ಬೇರು ಬೆಳವಣಿಗೆಗೆ ಬೇಕಾಗಿರುವಂತಹ ಸಾರಜನಕ ಮತ್ತು ರಂಜಕಯುಕ್ತ ಗೊಬ್ಬರಗಳನ್ನು ನೀಡಬೇಕಾಗ್ತದೆ. ನಾವು ಬಳಕೆ ಮಾಡುವಂತಹ ಎರೆಗೊಬ್ಬರ ಮತ್ತು ಹಿಂಡಿ ಗೊಬ್ಬರದಲ್ಲಿ ಸಾರಜನಕದ ಪ್ರಮಾಣ ಉತ್ತಮವಾಗಿರುತ್ತದೆ, ಆದರೆ ರಂಜಕದ ಪ್ರಮಾಣ ಸ್ವಲ್ಪ ಕಡಿಮೆ ಇರ್ತದೆ, ಪೊಟ್ಯಾಷಿಯಂ ಪ್ರಮಾಣ ತುಂಬ ಕಡಿಮೆ ಇರ್ತದೆ. ಈ ಕೊರತೆಯನ್ನು ನೀಗಿಸಬೇಕಿದ್ರೆ ರಂಜಕ ಗೊಬ್ಬರದ ಅವಶ್ಯಕತೆ ಇರ್ತದೆ. ಇದನ್ನು ಪೂರೈಸುವುದಕ್ಕೆ ಪುಡಿ ರೂಪದ ಎಲುಬಿನ ಗೊಬ್ಬರವನ್ನು ಮಾಧ್ಯಮವಾಗಿ ನಾವು ಸೇರಿಸಬೇಕಾಗ್ತದೆ. ಎಲುಬಿನ ಗೊಬ್ಬರಗಳು 1 ಕಿಲೋ ಪ್ಯಾಕೆಟ್ನಿಂದ 50 ಕಿಲೋ ಪ್ಯಾಕೆಟ್ ತನಕ ಮಾರುಕಟ್ಟೆಯಲ್ಲಿ ಲಭ್ಯ ಇರುತ್ತದೆ. ಇದು ನೈಸರ್ಗಿಕವಾದಂತಹ ಮೂಲವಾಗಿದ್ದು ಶುದ್ಧೀಕರಿಸಲ್ಪಟ್ಟಿರುತ್ತದೆ. ಪೊಟ್ಯಾಷಿಯಂ ಗೊಬ್ಬರ ಯಾವಾಗಲೂ ಸಸ್ಯವು ಹೂ ಬಿಡುವ ಹಂತದಿಂದ ನಂತರ ಫಸಲು ಕಟಾವು ಮಾಡುವ ತನಕ ಅಧಿಕ ಪ್ರಮಾಣದಲ್ಲಿ ಬೇಕಾಗ್ತದೆ. ಹಾಗೆಂದು ಎಳೆಯ ಗಿಡಗಳಿದ್ದಾಗಲೂ ಕೂಡ ಇವುಗಳ ಅವಶ್ಯಕತೆ ಇರುತ್ತದೆ. ಅದು ಅಲ್ಪ ಪ್ರಮಾಣದಲ್ಲಿ ಇರುವುದರಿಂದ ನಾವು ಬಳಸುವಂತಹ ಮಾಧ್ಯಮದಲ್ಲಿ ಇದನ್ನು ಪಡೆಯಬಹುದು. ಹೂ ಬಿಡುವ ಹಂತದಿಂದ ಪೊಟ್ಯಾಷಿಯಂ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೊಡಬೇಕಾಗ್ತದೆ. ಕಾಯಿಯ ಬೆಳವಣಿಗೆ ಉತ್ತಮವಾಗಿ ರುಚಿಯೂ ಕೂಡ ಬರುತ್ತದೆ. ಸಾರಜನಕವು ಅತಿಯಾಗಿ ಸೊಕ್ಕಿದ ಗಿಡಗಳು ಫಸಲು ಸಪ್ಪೆ ಸಪ್ಪೆಯಾಗಿರುತ್ತದೆ. ತರಕಾರಿಗಳಿಗೆ ಬೂದಿಯನ್ನು ಯಥೇಚ್ಛವಾಗಿ ಈ ಹಿಂದೆ ಬಳಕೆ ಮಾಡ್ತಾ ಇದ್ರು. ಈ ಕಾರಣದಿಂದ ಅದಕ್ಕೆ ಪೊಟ್ಯಾಷಿಯಂ ಗೊಬ್ಬರದ ಕೊರತೆಯಾಗ್ತಾ ಇರಲಿಲ್ಲ. ಪೊಟ್ಯಾಷಿಯಂ ಗೊಬ್ಬರ ಕೊರತೆಯುಂಟಾದಾಗ ತರಕಾರಿಗಳು ರುಚಿ ಇರುವುದಿಲ್ಲ, ಹೆಚ್ಚು ಸಮಯ ಸಂಗ್ರಹಿಸಿ ಇಡುವುದಕ್ಕೆ ಆಗುವುದಿಲ್ಲ. ಬಸಳೆ, ಹರಿವೆ ಮುಂತಾದ ಸೊಪ್ಪಿನ ತರಕಾರಿಗಳಿಗೂ ಪೊಟ್ಯಾಷಿಯಂ ಗೊಬ್ಬರದ ಅವಶ್ಯಕತೆ ಇರುತ್ತದೆ. ಇದನ್ನು ಒದಗಿಸಿದರೆ ಮಾತ್ರ ಉತ್ತಮವಾದಂತಹ ರುಚಿ ಬರುತ್ತದೆ. ಕೆಲವರ ಮನೆಯ ಬಸಳೆ ಸೊಪ್ಪು, ಹರಿವೆ ಸೊಪ್ಪು ಹಿಟ್ಟು ಹಿಟ್ಟಾಗಿ ರುಚಿ ಇದ್ರೆ ಮತ್ತೆ ಕೆಲವು ಕಡೆ ಸಪ್ಪೆಯಾಗಿ ಒಗರು ರುಚಿಯಿಂದ ಕೂಡಿರುತ್ತದೆ. ಉತ್ತಮ ರುಚಿ ಬೇಕು ಅಂತಂದ್ರೆ

ದೇವ ಕಡಗ ಕಮರ ಬಾಲಯ್ಯ ರೇ ಬಾಚಿಂಗ ಶಿವನಂದೇ ಮುಡಿ ಅಪ್ಪಗ ತಡದಾದರೆ